ಆಕಾಶವಾಣಿ ಕರ್ನಾಟಕ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಕಲ್ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದೊಳಗೆ ಸಮಗ್ರ ಕೃಷಿ ಮತ್ತು ಕೃಷಿ ಮೂಲಸೌಕರ್ಯ ಅಭಿವೃದ್ಧಿ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನ ಕೇಳಬಹುದು. ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳಲ್ಲಿ ಪ್ರತಿಷ್ಠಿತ ಯೋಜನೆಯಾದ ಆತ್ಮ ನಿರ್ಭರ್ ಭಾರತ ಈ ಯೋಜನೆ ಅಡಿಯಲ್ಲಿ ಸಮಗ್ರ ಕೃಷಿ ಮತ್ತು ಕೃಷಿ ಮೂಲಸೌಕರ್ಯ ಅಭಿವೃದ್ಧಿ ಕುರಿತು ಸಿರುಗುಪ್ಪ ತಾಲೂಕಿನ ಕೃಷಿ ವಿಜ್ಞಾನ ಕೇಂದ್ರದ ಸಂಯೋಜಕರಾದ ಡಾಕ್ಟರ್ ಬಸವಣ್ಣಪ್ಪ ಇಮ್ಮೆಯ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ರೈತ ಬಂದವರ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಸರ್, ಆರಂಭಿಕವಾಗಿ ಈ ಸಮಗ್ರ ಕೃಷಿ ಪದ್ಧತಿ ಅಂದರೆ ಏನು, ಇದರ ಒಂದಷ್ಟು ಅರ್ಥ ವಿವರಣೆ ನಮ್ಮ ರೈತರಿಗಾಗಿ. ಸರ್, ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಷಯ. ಸಮಗ್ರ ಕೃಷಿ ಪದ್ಧತಿ ಅಂದರೆ ಒಂದು ಸಂಕೀರ್ಣ ವ್ಯವಸ್ಥೆಯಾಗಿದ್ದು ಇದರಲ್ಲಿ ಮಣ್ಣು, ನೀರು, ಬೆಳೆಗಳು, ಪ್ರಾಣಿಗಳು ಮತ್ತು ಶಕ್ತಿ, ಬಂಡವಾಳ ಒಂದಕ್ಕೊಂದು ಪೂರಕವಾಗಿ ನಿರ್ವಹಿಸುವ ಒಂದು ಪದ್ಧತಿಗೆ ಸಮಗ್ರ ಕೃಷಿ ಪದ್ಧತಿ ಅಂತ ಕರೀತಾರೆ. ಸಮಗ್ರ ಕೃಷಿ ಪದ್ಧತಿನಲ್ಲಿ ಬೆಳೆಗಳ ಬೇಸಾಯವು ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತು ಇತರೆ ಉಪಕಸಗಳು ಇದಕ್ಕೆ ಪೂರಕವಾಗಿರ್ತಕ್ಕಂಥದ್ದಕ್ಕೆ ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತೀವಿ ಸರ್. ಇನ್ನು ಮುಂದುವರೆದು ಹೇಳೋದಾದರೆ ಸಮಗ್ರ ಕೃಷಿ ಪದ್ಧತಿಯಿಂದ ಆಗುವಂಥ ಲಾಭಗಳು ನಮ್ಮ ರೈತರಿಗೆ ವಿಶೇಷವಾಗಿ ಯಾವ್ಯಾವು ಅಂತ? ಸಮಗ್ರ ಕೃಷಿ ಪದ್ಧತಿಯಿಂದ ಅನೇಕ ಲಾಭಗಳು ಉಂಟು ರೈತರಿಗೆ. ಅಂದರೆ ಪ್ರಪ್ರಥಮವಾಗಿ ನಾವು ಸಮಗ್ರ ಕೃಷಿ ಪದ್ಧತಿಯಿಂದ ನಾವು ಮಣ್ಣು, ನೀರು ಮತ್ತು ಬೆಳೆಗಳನ್ನು ಸಮರ್ಪಕವಾಗಿ ಅಂದರೆ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಹಾಗೂ ಸಮರ್ಥವಾಗಿ ಬಳಸಿಕೊಳ್ಬೋದು. ಕೃಷಿಯಲ್ಲಿ ವೆಚ್ಚವನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಕೃಷಿಯಲ್ಲಿ ನಿರಂತರವಾದ ಲಾಭವನ್ನು ಪಡಿತಕ್ಕಂಥದ್ದು, ಕೃಷಿಯಲ್ಲಿ ಮತ್ತು ನಿರಂತರವಾಗಿ ಉದ್ಯೋಗವನ್ನು ಸೃಷ್ಟಿಸ್ತಕ್ಕಂಥದ್ದು ಮತ್ತು ಕುಟುಂಬದಲ್ಲಿ ನಾವು ರೈತರಿಗೆ ಪ್ರಮುಖವಾಗಿ ಅಂತಂದರೆ ಖರ್ಚನ್ನು ಕಡಿಮೆ ಮಾಡಿ ಲಾಭವನ್ನು ಹೆಚ್ಚಿಸ್ತಕ್ಕಂಥದ್ದು ಭಾಳ ಕೃಷಿಯಲ್ಲಿ ಪ್ರಮುಖವಾದ. ಅದಲ್ಲದೆ ರೈತರು ಸಮಗ್ರ ಕೃಷಿ ಪದ್ಧತಿಯಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಳ್ಳುವುದರಿಂದ ಅಲ್ಲಿ ಉದ್ಭವಿಸ್ತಕ್ಕಂಥ ಸಮಸ್ಯೆಗಳಿಗೆ ತಕ್ಕನಾಗಿರ್ತಕ್ಕಂಥ ಪರಿಹಾರಗಳನ್ನು ಕಂಡುಕೊಳ್ಳಿಕ್ಕೆ ಒಂದು ಲಾಭದಾಯಕವಾಗಿರ್ತಕ್ಕಂಥದ್ದು. ಅದಲ್ಲದೆ ಇದು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ನಮ್ಮ ವಾತಾವರಣಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ಸಮಗ್ರ ಕೃಷಿ ಪದ್ಧತಿಯಾಗಿದೆ. ಹಾಗಾಗಿ ಸಮಗ್ರ ಕೃಷಿ ಪದ್ಧತಿಯಿಂದ ಅನೇಕ ಲಾಭಗಳು ಅಥವಾ ಉಪಯೋಗಗಳನ್ನು ನಾವು ಪಡೆದುಕೊಳ್ಳಿಕ್ಕೆ ರೈತರಿಗೆ ಅನೇಕ ಸರಿ ನಾವು ಹೇಳ್ತಾ ಇದ್ದೀವಿ. ಹಾಗೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಳವಡಿಸುವಂಥ ವಿಧಾನಗಳು ಯಾವ್ಯಾವ ಅಂತೀರಿ? ಇದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಳವಡಿಸ್ತಕ್ಕಂಥ ವಿಧಾನಗಳು ಬಹಳ ಇದ್ದಾವೆ. ಬೆಳೆ ಪದ್ಧತಿಗಳು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ತೋಟಗಾರಿಕೆ, ಹೈನುಗಾರಿಕೆ, ಮತ್ತು ಮೀನು ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮತ್ತು ಬದುಗಳ ಮೇಲೆ ಅರಣ್ಯ ಕೃಷಿಯನ್ನು ಮಾಡ್ತಕ್ಕಂಥದ್ದು, ಅದಲ್ಲದೆ ಜೇನು ಕೃಷಿಯನ್ನು ಮಾಡ್ತಕ್ಕಂಥದ್ದು ಮತ್ತು ಕೃಷಿ ತ್ಯಾಜ್ಯ ವಸ್ತುಗಳನ್ನು ಪುನರ್ಬಳಕೆಯನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವ ಪದ್ಧತಿಗಳನ್ನು ನಾವು ಈ ಒಂದು ಸಮಗ್ರ ಕೃಷಿ ಪದ್ಧತಿನಲ್ಲಿ ಅಳವಡಿಸ್ತಕ್ಕಂಥ ವಿಧಾನಗಳಾಗಿದ್ದವು. ಡಾಕ್ಟರ್ ಹೇಳಿದ್ರೆ ಬೇರೆ ಬೇರೆ ಬೆಳೆಗಳ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳುವಂಥ ಒಂದು ವಿಧಾನಗಳು ಅಂತ ಹೇಳಿ, ಆದರೆ ನೇರವಾಗಿ ಸಮಗ್ರ ಕೃಷಿ ಪದ್ಧತಿಗೆ ಸೂಕ್ತವಾಗಿ ಅಳವಡಿಸ್ಕೊಳ್ಳಬಹುದಾದಂಥ ಬೆಳೆಗಳು ಯಾವ್ಯಾವಂತೀರಿ? ಸೊ ನಾವು ಈಗ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಗಣನೆಗೆ ತೆಗೆದುಕೊಂಡಾಗ ಬೆಳೆ ಪದ್ಧತಿಗಳನ್ನು ಅಥವಾ ಬೆಳೆಗಳನ್ನು ಆಯ್ಕೆ ಮಾಡುವಾಗ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ನೀರು ಯಥೇಚ್ಛವಾಗಿ ಸಿಗತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ರೈತರು ಭತ್ತವನ್ನು ಆಯ್ಕೆ ಮಾಡ್ತಕ್ಕಂಥದ್ದು. ಆದರೆ ಇತ್ತೀಚಿನ 3-4 ವರ್ಷಗಳವರೆಗೆ ನಮಗೆ ನೀರು ಸಿಗ್ತಾ ಇಲ್ಲ ಮತ್ತು ಮಳೆಯೂ ಕೂಡ ಅಲ್ಪ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಹಾಗಾಗಿ ಅದಕ್ಕೆ ಪರ್ಯಾಯವಾಗಿ ನಾವು ಮೆಕ್ಕೆಜೋಳವನ್ನು ಬೆಳೀತಕ್ಕಂಥದ್ದು, ಹತ್ತಿಯನ್ನು ಬೆಳೀತಕ್ಕಂಥದ್ದು ಮತ್ತು ಅದಲ್ಲದೆ ಮೆಣಸಿನಕಾಯಿಯನ್ನು ಬೆಳೀತಕ್ಕಂಥದ್ದು, ಸಜ್ಜೆ, ರಾಗಿ ಮತ್ತು ಹೀಗೆ ವಿವಿಧ ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥದ್ದು ಬೆಳೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನು ನಾವು ತೋಟಗಾರಿಕೆ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳುವುದಾದರೆ ಸಮಗ್ರ ಕೃಷಿ ಪದ್ಧತಿನಲ್ಲಿ ನಮ್ಮ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕೆ ಅತಿ ಸೂಕ್ತವಾಗಿರ್ತಕ್ಕಂಥ ತೋಟಗಾರಿಕೆ ಬೆಳೆಗಳೆಂದರೆ ಸಪೋಟಾವನ್ನು ಬೆಳಿಬೋದು ಮತ್ತು ಮಾವನ್ನು ಬೆಳೀತಕ್ಕಂಥದ್ದು, ಇಲ್ಲಾಂದರೆ ನುಗ್ಗೆಯನ್ನು ಬೆಳೀತಕ್ಕಂಥದ್ದು, ಇಲ್ಲ ಪಪ್ಪಾಯವನ್ನು ಬೆಳೀತಕ್ಕಂಥದ್ದು, ಅಂಜೂರವನ್ನು ಬೆಳೀತಕ್ಕಂಥದ್ದು, ಹೀಗೆ ತೋಟಗಾರಿಕೆ ಬೆಳೆಗಳಿಗೆ ಅತಿ ಸೂಕ್ತವಾಗಿರ್ತಕ್ಕಂಥದ್ದು. ನಾವು ಇನ್ನು ಹೈನುಗಾರಿಕೆಗೆ ಬಂದಾಗ ಅಂದರೆ ಸಮಗ್ರ ಕೃಷಿ ಪದ್ಧತಿನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಭಾಗ ಅಂತಂದರೆ ಬೆಳೆಗಳ ಜೊತೆಗೆ ಅಥವಾ ತೋಟಗಾರಿಕೆಯ ಬೆಳೆಗಳ ಜೊತೆಗೆ ಈ ಒಂದು ಹೈನುಗಾರಿಕೆಯೂ ಕೂಡ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಹೈನುಗಾರಿಕೆಯಲ್ಲಿ ಎಮ್ಮೆ ಸಾಕಾಣಿಕೆಯನ್ನು ಮಾಡೋದು, ಎಮ್ಮೆನಲ್ಲಿ ಮುರ್ರಾ ಅಂತಕ್ಕಂಥ ಎಮ್ಮೆಗಳು ಬರ್ತವೆ. ಇನ್ನು ಹಸುಗಳು ಅಥವಾ ಹೈನುಗಾರಿಕೆಯನ್ನು ಮಾಡ್ತಕ್ಕಂಥದ್ದು ಆಕಳ ಸಾಕಾಣಿಕೆಗೆ ಬಂದರೆ ನಾವು HF ಆಕಳ ಅಂತೇವೆ ಅಥವಾ ಜೆರ್ಸಿ ಆಕಳ ಅಂತೇವೆ, ಈ ಆಕಳಗಳನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಇನ್ನು 4ನೇದಾದಂದರೆ ಈ ಮೇಕೆ ಸಾಕಾಣಿಕೆಯನ್ನು, ಮೇಕೆನಲ್ಲಿ ಸುಮಾರು 6-8 ತಳಿಗಳಿದ್ದಾವೆ. ನಮ್ಮಲ್ಲಿ ಈಗ ಸಮಗ್ರ ಕೃಷಿ ಪದ್ಧತಿ ಸಿರುಗುಪ್ಪ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಾವು ಸಂಶೋಧನೆ ಕೈಗೊಂಡಿದ್ದರ ಪ್ರಕಾರ ರಾಜಸ್ಥಾನದಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಸಿರೋಯಿ ಅಂಥ ಮೇಕೆಗಳನ್ನು ನಾವು ಇಲ್ಲಿ ಈ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕೆ, ಅದರಲ್ಲಿ ವಿಶೇಷವಾಗಿ ಒಣ ಬೇಸಾಯಕ್ಕೆ ಬಹಳ ಅತಿ ಸೂಕ್ತವಾಗಿರ್ತಕ್ಕಂಥದ್ದು. ಈ ಸಿರೋಯಿಯನ್ನು ಬಿಟ್ಟರೆ ಬಾರ್ಬೆರಿ ಅಂತಕ್ಕಂಥದ್ದಿದೆ, ಜಮುನಾಪಾರಿ ಅಂತಕ್ಕಂಥದ್ದಿದೆ ಮತ್ತು ಬೋಯರ್ ಅಂತಕ್ಕಂಥದ್ದಿದೆ, ಬೀಟಲ್ ಅಂತಕ್ಕಂಥದ್ದಿದೆ. ಸೊ ಇಂತಹ ಆಡುಗಳನ್ನು ನಾವು ಆಯ್ಕೆಯನ್ನು ಮಾಡ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನು ನಾವು ಮೀನು ಕೃಷಿಗೆ ಬಂದಾಗ ಇದು ಕೂಡ ಸಮಗ್ರ ಕೃಷಿ ಪದ್ಧತಿಯ ಒಂದು ಅಂಗವಾಗಿದೆ. ಸೊ ಎಲ್ಲೆಲ್ಲಿ ಕೃಷಿ ಇಲಾಖೆನವರು ಒಂದು ಕೃಷಿ ಹೊಂಡವನ್ನು ಈ ರಿಯಾಯಿತಿ ದರದಲ್ಲಿ ಕೃಷಿ ಹೊಂಡವನ್ನು ಸುಮಾರು 3 ವರ್ಷದಿಂದ ನಮ್ಮಲ್ಲಿ ಕೊಡ್ತಾ ಇದ್ದಾರೆ, ಅಂಥ ಸಂದರ್ಭದಲ್ಲಿ ಕೃಷಿ ಹೊಂಡಗಳನ್ನು ರೈತರು ಮಾಡಿಕೊಂಡಿದ್ದೆ ಅದರಲ್ಲಿ. ಆದರೂ ರಾಹು ಅಂತ ಇದೆ, ಕಾಟ್ಲಾ ಅಂತ ಇದೆ, ಮೃಗಾಲ್ ಅಂತಕ್ಕಂಥದ್ದಿದೆ. ಈ 3 ಮೀನು ತಳಿಗಳನ್ನು ನಾವು ಕೃಷಿ ಹೊಂಡದಲ್ಲಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಇನ್ನು ಜೇನು ಸಾಕಾಣಿಕೆ, ಇಲ್ಲಿ ನಾವು ಸಂಡೂರು ಮತ್ತು ಹಗರಿಬೊಮ್ಮಳ್ಳಿ ಮತ್ತು ಸಿರುಗುಪ್ಪ ಸುತ್ತಮುತ್ತಲಲ್ಲಿ ಎಲ್ಲೆಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಿರ್ತಾರೆ ಅಥವಾ ಸೂರ್ಯಪಾನವನ್ನು ರೈತರು ಬೆಳೀತಿರ್ತಾರೆ ಅಥವಾ ಹೂವಿನ ತೋಟವನ್ನು ಮಾಡಿರ್ತಾರೆ, ಅಲ್ಲಿ ಜೇನು ಸಾಕಾಣಿಕೆಯನ್ನು ಮಾಡ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನು ನಾವು ಅಜೋಲ ಕೃಷಿ, ಇಲ್ಲಿ ಭತ್ತದಲ್ಲಿ ಭಾಳಷ್ಟು ನೀರು ಸಿಗ್ತಕ್ಕಂಥ ಸಂದರ್ಭದಲ್ಲಿ ಭತ್ತದ ನಂತರ ಭತ್ತವನ್ನು ಬೆಳೀತಕ್ಕಂಥ ಪದ್ಧತಿಯನ್ನು ನಾವು ಸಾಕಷ್ಟು ಈಗ 4 ವರ್ಷದಿಂದ ನಾವು ಗಣನೆಗೆ ತೆಗೆದುಕೊಂಡಿದ್ವಿ, ರೈತರು ಕೂಡ ಅದನ್ನು ಅಳವಡಿಸ್ಕೊಳ್ತಿದ್ರು. ಅಂಥ ಸಂದರ್ಭದಲ್ಲಿ ಅಜೋಲಾ ಅಂತಕ್ಕಂಥ ಒಂದು ಕೃಷಿಯನ್ನು ಕೂಡ ನಾವು ಭತ್ತದಲ್ಲಿ ಬಿಡಬಹುದು. ಕೇವಲ 1/2 kg ಅಜೋಲವನ್ನು ಭತ್ತದ ಗದ್ದೆನಲ್ಲಿ 1 ಎಕರೆಗೆ ಬಿಟ್ಟರೆ ಕೇವಲ 10-15 ದಿವಸದಲ್ಲಿ ಇಡೀ ಭತ್ತದ ಕ್ಷೇತ್ರವನ್ನು ವ್ಯಾಪಿಸಿಕೊಳ್ಳುತ್ತದೆ. ಸೊ ಅಂಥ ಅಜೋಲ ಕೃಷಿಯನ್ನು ಮಾಡ್ತಕ್ಕಂಥದ್ದು. ಇದು ಸಾರಜನಕವನ್ನು ಅಂದರೆ ವಾತಾವರಣದಲ್ಲಿ ಸುಮಾರು 78% ಸಾರಜನಕವನ್ನು ಭೂಮಿನಲ್ಲಿ ಸ್ಥಿರೀಕರಿಸುವುದರ ಜೊತೆಗೆ ಇದು ಆಹಾರವನ್ನಾಗಿ ಅಂದರೆ ಕೋಳಿಗೆ ನಾವು ಆಹಾರವನ್ನಾಗಿ ಬಳಸ್ಕೊಳ್ಬೋದು ಅಥವಾ ಹೈನುಗಾರಿಕೆಗೆ ಆಹಾರವನ್ನಾಗಿ ಬಳಸ್ಕೊಳ್ಬೋದು, ಇಲ್ಲ ಮೇಕೆಗಳಿಗೂ ಕೂಡ ಆಹಾರವನ್ನಾಗಿ ಅಜೋಲವನ್ನು ಬೆಳೆಸ್ಕೊಂಡು ನಾವು ಅದನ್ನು ಈಗಾಗಲೇ ಖಡಕ್ನಾಥ್ ಕೋಳಿ ಅಂಥೇಳಿ ನಮ್ಮ ಒಬ್ಬ ಪ್ರಗತಿಪರ ರೈತರು ಶಶಿಧರ್ ಗೌಡರು ಅಂತ ಮಾಡ್ತಿದ್ದಾರೆ, ಅವರಿಗೆ ಅಜೋಲ ಕೃಷಿಯನ್ನು ಕೂಡ ನಾವು ಅದರಲ್ಲಿ ಪ್ರಚಾರ ಮಾಡಿದ್ದೇವೆ. ಇಂದು ಅಜೋಲ ಕೃಷಿಯನ್ನು ಮಾಡ್ತಕ್ಕಂಥದ್ದು. ಇನ್ನು ಈಗ ಬದುಗಳ ಮೇಲೆ ಭಾಳಷ್ಟು ಜನ ಭತ್ತದ ಗದ್ದೆಯ ಒಂದು ಬದುಗಳನ್ನು ಕೇವಲ ಗೊಬ್ಬರ ಚೀಲವನ್ನು ಹೊತ್ಕೊಳ್ಳಿಕ್ಕೆ ಮಾತ್ರ ಅಲ್ಲಿ ಓಡಾಡಲಿಕ್ಕೆ ಜಾಗ ಬಿಟ್ಟಿರ್ತಾರೆ. ಆದರೆ ಸುಮಾರು 1-3 ಅಡಿ ಜಾಗವನ್ನು ನಾವು ಬದುಗಳನ್ನು ಮಾಡಿಕೊಂಡಿದ್ದೇ ಆದಲ್ಲಿ ಅಲ್ಲಿ ವಿವಿಧ ಒಂದು ನೆರಳನ್ನು ಕಡಿಮೆ ಕೊಡ್ತಕ್ಕಂಥ ಮರಗಳನ್ನು ಸಿಲ್ವರ್ ಹೋಗಂಥದ್ದು ಇರ್ಬೋದು ಅಥವಾ ಹೆಬ್ಬೇವು ಅಂತಕ್ಕಂಥದ್ದು ಇರ್ಬೋದು ಅಥವಾ ಕರಿಬೇವು ಅಂತಕ್ಕಂಥದ್ದು ಇಲ್ಲ ನುಗ್ಗೆ ಅಂತಕ್ಕಂಥದ್ದನ್ನು ನಾವು ಬದುಗಳ ಮೇಲೆ ಅರಣ್ಯ ಕೃಷಿಯನ್ನು ಮಾಡ್ತಕ್ಕಂಥದ್ದು. ಇದು ಅಲ್ಲದೆ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಈ ಕೃಷಿ ತ್ಯಾಜ್ಯ ವ್ಯವಸ್ಥೆಗಳನ್ನು ಪುನರ್ಬಳಕೆ ಮಾಡಿಕೊಳ್ಳಿಕ್ಕೆ ಇದು ಕೂಡ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಒಂದು ಅಂಗವಾಗಿದೆ. ಅಂದರೆ ಎರೆಹುಳು ಕೃಷಿಯನ್ನು ಮಾಡ್ತಕ್ಕಂಥದ್ದು ಮತ್ತು ಎನ್ರಿಚ್ಡ್ ಕಾಂಪೋಸ್ಟ್ ಅಂದರೆ ಪುಷ್ಟೀಕರಿಸಿದ ತಿಪ್ಪೆ ಗೊಬ್ಬರವನ್ನು ಕೂಡ ಮಾಡ್ತಕ್ಕಂಥದ್ದು ಇವು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಪದ್ಧತಿಗಳು ಆಗಿದ್ದಾವೆ. ಡಾಕ್ಟ್ರೆ, ಸಮಗ್ರವಾದಂಥ ಅನೇಕ ಪದ್ಧತಿಗಳನ್ನು ಹೇಳಿದರೆ, ಆದರೆ ನಮ್ಮ ರೈತರು ಸಾಮಾನ್ಯವಾಗಿ ಬಹುದಿನಗಳಿಂದ ಸಾಮಾನ್ಯ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಬಂದಂಥ ರೈತರು, ಆ ದಿನಗಳಲ್ಲಿನ ಆ ಸಾಮಾನ್ಯ ಕೃಷಿ ಪದ್ಧತಿ ಮತ್ತು ಇತ್ತೀಚಿನ ಈ ಸಮಗ್ರ ಕೃಷಿ ಪದ್ಧತಿ, ಈ 2 ಪದ್ಧತಿಗಳನ್ನು ಕಂಡಾಗ ನಮ್ಮ ರೈತರಿಗೆ ಬಹಳಷ್ಟು ಲಾಭದಾಯಕವಾಗಿ ಸೂಕ್ತವಾದಂಥ ಯಾವ ಪದ್ಧತಿಯನ್ನು ಅನುಸರಿಸಿದರೆ ನಮ್ಮ ರೈತ ಬಾಂಧವರ ಇಳುವರಿ ಮತ್ತು ಕೃಷಿ ಜೀವನ ಮಟ್ಟವನ್ನು ಮತ್ತಷ್ಟು ಉತ್ತಮಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ ಅಂತೀರಿ? ಸೊ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಯಾಗಿದೆ ಸರ್. ಯಾಕೆಂತಂದರೆ ಕೇವಲ ರೈತರು ಭತ್ತವನ್ನು ಅಥವಾ ತಮಗೆ ಕ್ಷೇತ್ರಕ್ಕೆ ಹೊಂದಿಕೊಳ್ತಕ್ಕಂಥ ಬೆಳೆಗಳನ್ನು ಮಾತ್ರ ಬೆಳೀತಿದ್ರು, ಅಂದರೆ ಬರೀ ಕೃಷಿ ಬೆಳೆಗಳನ್ನು ಮಾತ್ರ ಬೆಳೀತಿದ್ರು. ಅಲ್ಲಿ ಇಲ್ಲಿ ಕೆಲವೊಂದು ರೈತರು ಮಾತ್ರ ಬೆಳೆಗಳ ಜೊತೆಗೆ ಹೈನುಗಾರಿಕೆಯನ್ನು ಮಾಡ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ವಿವಿಧ ಕೃಷಿ ವಿಶ್ವವಿದ್ಯಾಲಯಗಳು ಕೈಗೊಂಡಿರತಕ್ಕಂಥ ಸಂಶೋಧನೆಯ ಫಲಿತಾಂಶವಾಗಿ, ಅದರಲ್ಲಿ ವಿಶೇಷವಾಗಿ ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಕೃಷಿ ಸಂಶೋಧನಾ ಕೇಂದ್ರವು ಕೈಗೊಂಡಿರತಕ್ಕಂಥ ಒಂದು ಸಮಗ್ರ ಕೃಷಿ ಪದ್ಧತಿಯ ಸಂಶೋಧನೆಯ ಒಂದು ಫಲಿತಾಂಶದ ಆಧಾರದ ಮೇಲೆ ಇಲ್ಲಿ ಕೇವಲ ಸಾಮಾನ್ಯ ಕೃಷಿಗೆ ಮತ್ತು ಸಮಗ್ರ ಕೃಷಿಗೆ ಇರತಕ್ಕಂಥದ ವ್ಯತ್ಯಾಸ ಇಳುವರಿನಲ್ಲಿರ್ಬೋದು ಅಥವಾ ಆರ್ಥಿಕ ಮಟ್ಟದಲ್ಲಿ ಇರತಕ್ಕಂಥ ವ್ಯತ್ಯಾಸವೇನೆಂದರೆ, ನಾವು ಸಾಮಾನ್ಯ ಕೃಷಿಗೆ ಹೋಲಿಸಿ ನೋಡಿದರೆ ಕೇವಲ 1 ಎಕರೆಗೆ ಈಗ ಭತ್ತವನ್ನು ಬೆಳೆದದ್ದೇ ಆದರೆ ಸುಮಾರು 35-40 ಚೀಲ ಇಳುವರಿಯನ್ನು ತೆಗೆದುಕೊಳ್ತಾರೆ. ಆದರೆ ಅದರ ಖರ್ಚು ಮತ್ತು ಆ ಲಾಭವನ್ನು ತುಲನಾತ್ಮಕವಾಗಿ ನಾವು ವಿಮರ್ಶೆ ಮಾಡಿದಾಗ 1 ಎಕರೆಗೆ ರೈತನಿಗೆ ಕೇವಲ 5-8 ಸಾವಿರ ರೂಪಾಯಿ ಮಾತ್ರ ಉಳಿಯುತ್ತೆ. ಅದೇ ಭತ್ತದ ಜೊತೆಗೆ ಅಥವಾ ಹತ್ತಿಯ ಜೊತೆಗೆ ಅಥವಾ ಮೆಕ್ಕೆಜೋಳದ ಜೊತೆಗೆ ಅಥವಾ ಸಜ್ಜೆ ಅಥವಾ ಸಿರಿಧಾನ್ಯಗಳ ಜೊತೆಗೆ ನಾವು ತೋಟಗಾರಿಕೆ ಆಗಿರ್ಬೋದು ಅಥವಾ ಹೈನುಗಾರಿಕೆ ಆಗಿರ್ಬೋದು, ಅಂದರೆ ಸಮಗ್ರ ಕೃಷಿ ಪದ್ಧತಿಯನ್ನು ರೈತರ ಕ್ಷೇತ್ರದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಕೇವಲ ಕೃಷಿ ಬೆಳೆಗಳಿಗೆ ಹೋಲಿಸಿದ ಒಂದು ಲಾಭವನ್ನು 5-8 ಸಾವಿರ ರೂಪಾಯಿ ಅಥವಾ 10-15 ಸಾವಿರ ರೂಪಾಯಿ 1 ಎಕರೆಗೆ ಬರ್ತಕ್ಕಂಥ ಲಾಭವನ್ನು ನಾವು ಇಲ್ಲಿ ದ್ವಿಗುಣ ಅಥವಾ ತ್ರಿಗುಣಗಳನ್ನಗೊಳಿಸಬಹುದು. ಹೇಗೆ ಅಂತಂದರೆ, ಹೈನುಗಾರಿಕೆ ಮಾಡೋದ್ರಿಂದ ಇಲ್ಲಿ ಬೆಳೀತಕ್ಕಂಥ ಬೆಳೆಗಳ ಒಂದು ಹುಲ್ಲನ್ನು ಅಥವಾ ಮೇವನ್ನು ದನಕರುಗಳಿಗೆ ಬಳಸ್ಬೋದು, ಮತ್ತು ಅದರ ಜೊತೆಗೆ ಹೈನುಗಾರಿಕೆಯಿಂದ ಅಂದರೆ ಎಮ್ಮೆ ಸಾಕಾಣಿಕೆ ಮಾಡಿದಾಗ ಹಾಲು ಬರುತ್ತೆ, ಅದು ಕರು ಬರುತ್ತೆ, ಅವುಗಳನ್ನು ಮಾರಾಟ ಮಾಡೋದ್ರಿಂದ ಒಂದು ಅವರ ಜೀವನ ಮಟ್ಟವನ್ನು ಸುಧಾರಣೆಯನ್ನು ಮಾಡ್ಕೊಳ್ಳಿಕ್ಕೆ ಆಗ್ಬೋದು ಮತ್ತು ಆರ್ಥಿಕ ಮಟ್ಟವನ್ನು ದ್ವಿಗುಣಗೊಳಿಸ್ಬೋದು. ಅದಲ್ಲದೆ ಈಗ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ರೈತರು ಈ ಮೇಕೆ ಸಾಕಾಣಿಕೆ ಕೃಷಿ ಸಂಶೋಧನಾ ಕೇಂದ್ರ ಸಿರಿಗುಪ್ಪದಲ್ಲಿ ಕೈಗೊಂಡಿರತಕ್ಕಂಥ ಸಂಶೋಧನೆ ಆಧಾರದ ಮೇಲೆ ಚಿರೋಯಿ ಅಂತಕ್ಕಂಥ ಮೇಕೆಗಳ ಸಾಕಾಣಿಕೆಯನ್ನು ನೋಡಿಕೊಂಡು ಇಲ್ಲಿ ಯುವಕರು ಭಾಳಷ್ಟು ಜನ ಅದನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ಕೃಷಿ ಪದ್ಧತಿ ಜೊತೆಗೆ ಮೇಕೆ ಸಾಕಾಣಿಕೆಯನ್ನು ಮಾಡೋದ್ರಿಂದ ವರ್ಷಕ್ಕೆ ಅಂದರೆ 14 ತಿಂಗಳಲ್ಲಿ 2 ಸರಿ ಮರಿಗಳನ್ನು ಹಾಕುತ್ತೆ. 1 ಸೂಲಿಗೆ 2-3 ಮರಿಗಳನ್ನು ಹಾಕುತ್ತೆ. ಅಂತ 14 ತಿಂಗಳಿಗೆ 2 ಸೂಲುಗಳನ್ನು ಹಾಕುತ್ತೆ. ಕನಿಷ್ಠ ನಾವು 2 ಮರಿಗಳನ್ನೇ 1 ಸೂಲಿಗೆ ತೆಗೆದುಕೊಂಡಾಗ 14 ತಿಂಗಳಿಗೆ 4 ಮರಿಗಳು ಬರುತ್ತೆ. ಅಂದರೆ ತಾಯಿ ಜೊತೆಗೆ 4 ಮರಿಗಳಾಯಿತು. 1 ಮರಿಯನ್ನು ನಾವು ಕೇವಲ 3,000 ರೂಪಾಯಿಗೆ ಮಾರಾಟ ಮಾಡಿದ್ರು ಕೂಡ ಅಲ್ಲಿ 4 ಮರಿ ಅಂತಂದರೆ 12,000 ರೂಪಾಯಿ ಬರುತ್ತೆ. ಅಂದರೆ ಒಂದು ಆಡಿನಿಂದಾನೇ ಒಂದು 14 ತಿಂಗಳಿಗೆ 12,000 ರೂಪಾಯಿ ಬಂದರೆ 1 ಎಕರೆಗೆ ಕೃಷಿ ಬೆಳೆಗಳನ್ನು ಬೆಳೆದಾಗ ಕೇವಲ 8-10 ಅಥವಾ 10-15 ಸಾವಿರ ರೂಪಾಯಿ ಬಂದಾಗ ಬರೀ ಒಂದು ಆಡಿನಿಂದನೇ ಇಷ್ಟು ಲಾಭ ಬರುತ್ತೆ ಅಂದರೆ ಒಂದು ಉದಾಹರಣೆ ಇದು. ಅದೇ ತರನಾಗಿ ಹೈನುಗಾರಿಕೆ, ಅದೇ ತರನಾಗಿ ತೋಟಗಾರಿಕೆಯನ್ನು ಅಳವಡಿಸಿಕೊಂಡಾಗ ಆರ್ಥಿಕ ಮಟ್ಟವನ್ನು ನಾವು ಸಾಮಾನ್ಯ ಕೃಷಿಗೆ ಮತ್ತು ಈ ಸಮಗ್ರ ಕೃಷಿ ಪದ್ಧತಿಯ ಆರ್ಥಿಕ ಮಟ್ಟವನ್ನು ಹೋಲಿಸಿದಾಗ ನನಗಾಗಲೇ ಹೇಳಿದಂಗೆ ದ್ವಿಗುಣಗೊಳಿಸಬಹುದು ಮತ್ತು ತ್ರಿಗುಣಗಳನ್ನು ಕೂಡ ಕೊಡಿಸ್ಬೋದು. ಯಾಕೆಂತಂದರೆ ನಮ್ಮ ಪ್ರಧಾನಮಂತ್ರಿಯವರ ಒಂದು ಕನಸು ಏನಂದರೆ 2022 ವೇಳೆಗೆ ನಮ್ಮ ರೈತರ ಆರ್ಥಿಕ ಮಟ್ಟವನ್ನು ದ್ವಿಗುಣಗೊಳಿಸಬೇಕು ಅಂತಕ್ಕಂಥ ಮೂಲ ಉದ್ದೇಶವನ್ನು ಹೊಂದಿದ್ದರಿಂದ ಇದು ನಮ್ಮ ಅಖಿಲ ಭಾರತದಾದ್ಯಂತ ಈ ಸಮಗ್ರ ಕೃಷಿ ಪದ್ಧತಿ ಯೋಜನೆ ಅಡಿನಲ್ಲಿ ಈ ರೈತರ ಆರ್ಥಿಕ ಮಟ್ಟವನ್ನು ದ್ವಿಗುಣಗೊಳಿಸುವ ಮೂಲ ಉದ್ದೇಶದಿಂದ ಸಮಗ್ರ ಕೃಷಿ ಪದ್ಧತಿಯನ್ನು ಈಗ ನಾವು 2009 ಕೂಡ ಸಂಶೋಧನೆಯನ್ನು ಮಾಡ್ತಾ ಇದ್ದೇವೆ. ಸೊ ಇದು ಕೇವಲ ಕರ್ನಾಟಕದಲ್ಲೇ ಅಷ್ಟೇ ಅಲ್ಲ, ವಿವಿಧ ರಾಜ್ಯಗಳಲ್ಲೂ ಕೂಡ ಈ ಸಂಶೋಧನೆ ಕೈಗೊಂಡು ರೈತರ ಆರ್ಥಿಕ ಮಟ್ಟವನ್ನು ದ್ವಿಗುಣಗೊಳಿಸುವಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ಸಮಗ್ರ ಕೃಷಿ ಪದ್ಧತಿ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸರ್. ಹಾಗೇನೆ ಡಾಕ್ಟ್ರೆ, ನಮ್ಮ ಬಳ್ಳಾರಿ ಜಿಲ್ಲೆ ಮತ್ತು ಈ ಕೊಪ್ಪಳ ಜಿಲ್ಲೆ ವಿಶಿಷ್ಟವಾದ ಒಂದು ಭೂಪ್ರದೇಶ ಅಂತ ಹೇಳ್ಬೋದು. ಒಂದಿಷ್ಟು ಭಾಗ ನೀರಾವರಿ ಪ್ರದೇಶದಿಂದ ಆವೃತವಾದಂಥ ಪ್ರದೇಶ, ಒಂದಷ್ಟು ಭಾಗ ಸಂಪೂರ್ಣವಾಗಿ ಮಳೆ ಆಶ್ರಯದಲ್ಲಿಯೇ ಈ ಕೃಷಿ ಚಟುವಟಿಕೆಗಳು ಗರಿಗೆದರುವಂಥ ಒಂದು ಪ್ರದೇಶ. ಹಾಗಾದರೆ ಈ ಎರಡೂ ವಿಭಿನ್ನವಾದಂಥ ಒಂದು ವೈಪರೀತ್ಯದಿಂದ ಕೂಡಿರುವಂಥ ಭೂಪ್ರದೇಶ, ಹೇಗೆ ಇಲ್ಲಿನ ರೈತರು ತಮ್ಮ ಆದಾಯವನ್ನು ಈ ಸಮಗ್ರ ಕೃಷಿ ಪದ್ಧತಿಯನ್ನು ಈ ಎರಡೂ ರೀತಿಯಲ್ಲಿ ಹೇಗೆ ನಮ್ಮ ರೈತರು ಅಳವಡಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅಂತೀರಿ? ಇಲ್ಲಿ ನಾವು ತಾವು ಹೇಳಿದ ಹಾಗೆ 2 ವಿಧವಾಗಿರ್ತಕ್ಕಂಥ ಒಂದು ಕೃಷಿ ವಲಯಗಳಿದ್ದಾವೆ. ಒಂದು ನೀರಾವರಿ ಇರತಕ್ಕಂಥ ಪ್ರದೇಶವಿದೆ, ಇನ್ನೊಂದು ಒಣ ಬೇಸಾಯದಲ್ಲಿ ಇರತಕ್ಕಂಥ ಪ್ರದೇಶವಾಗಿದೆ. ವಿಶೇಷವಾಗಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ನೀರಾವರಿ ಇರತಕ್ಕಂಥ ವ್ಯವಸ್ಥೆನವರು ಸೊ ಅಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಆದಾಯವನ್ನು ಪಡೆದುಕೊಳ್ಬೋದು. ಯಾಕೆಂತಂದರೆ ಭತ್ತದ ಜೊತೆಗೆ ಮೆಕ್ಕೆಜೋಳ ಇರ್ಬೋದು ಅಥವಾ ಹತ್ತಿ ಇರ್ಬೋದು ಅಥವಾ ಮೆಣಸಿನಕಾಯಿಯನ್ನು ಪ್ರಮುಖವಾಗಿ ಬೆಳೆಗಳನ್ನು ಬೆಳೀತಕ್ಕಂಥದ್ದು. ಅದರ ಜೊತೆಗೆ ಹೈನುಗಾರಿಕೆಯನ್ನು ಮಾಡ್ತಾರೆ. ನಾನು ಈಗಾಗಲೇ ಹೇಳಿದ ಹಾಗೆ ಎಮ್ಮೆ ಸಾಕಾಣಿಕೆ ಇರ್ಬೋದು, ಆಕಳು ಸಾಕಾಣಿಕೆ ಇರ್ಬೋದು ಅಥವಾ ಕುರಿ ಸಾಕಾಣಿಕೆ, ಅದರಲ್ಲಿ ವಿಶೇಷವಾಗಿ ಟಗರುಮರಿ ಸಾಕಾಣಿಕೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಯುವಕರಲ್ಲಿ ನಾವು ಈಗಾಗಲೇ ಕಾಣ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಈಗ ಹಬ್ಬದ ಹರಿದಿನಗಳು ಬಂದಾಗೆ ಆವಾಗ ಟಗರುಮರಿಗಳನ್ನು ಮಾರಾಟ ಮಾಡಿ ಕೇವಲ 3-4 ಸಾವಿರ ರೂಪಾಯಿಗೆ ಮರಿಗಳನ್ನು ತೆಗೆದುಕೊಂಡು ಬಂದು ಕೇವಲ 4-5 ತಿಂಗಳುಗಳಲ್ಲಿ ಮೇಯಿಸಿ ಸುಮಾರು ಅದನ್ನು ದ್ವಿಗುಣ ಮಟ್ಟದಲ್ಲಿ ಆರ್ಥಿಕತೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವು ಉದಾಹರಣೆ ನೋಡ್ತಿದ್ವಿ. ಹಾಗಾಗಿ ಈ ನೀರಾವರಿಗೆ ಮತ್ತು ಒಣ ಬೇಸಾಯಕ್ಕೆ ಹೋಲಿಸಿ ನೋಡಿದರೆ ನೀರಾವರಿನಲ್ಲಿ ಯಥೇಚ್ಛವಾಗಿ ನೀರು ಸಿಗ್ತಾ ಇತ್ತು ಅಥವಾ ಕೃಷಿ ಹೊಂಡದಲ್ಲಿ ನೀರು ಸಿಗ್ತಾ ಇತ್ತು, ಇಲ್ಲ ಬೋರ್ವೆಲ್ನಲ್ಲಿ ನೀರು ಸಿಗ್ತಾ ಇತ್ತು ಕೊಳವೆ ಬಾವಿನಲ್ಲಿ, ಅಂತಹ ಸಂದರ್ಭದಲ್ಲಿ ಈ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸತಕ್ಕಂಥವ್ರಿಗೆ ಅತಿ ಹೆಚ್ಚು ಲಾಭವಿದೆ. ಆದರೆ ಒಣ ಬೇಸಾಯಕ್ಕೆ ನೋಡಿದರೆ, ನಾವು ಒಣ ಬೇಸಾಯದಲ್ಲಿ ಕೇವಲ 3-4 ತಿಂಗಳ ಮಳೆ ಬರ್ತಾ ಇತ್ತು ಅಂತಂದರೆ ಅಂತಹ ಕ್ಷೇತ್ರಕ್ಕೆ ಈಗ ಶೇಂಗಾ ಇರ್ಬೋದು ಅಥವಾ ಗುರೆಳ್ಳಿರ್ಬೋದು ಅಥವಾ ಸಿರಿಧಾನ್ಯಗಳನ್ನು ಬೆಳ್ಕೊಂಡು ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಈ ತೋಟಗಾರಿಕೆ ಬೆಳೆಗಳು, ಬಾರೆ ಇರ್ಬೋದು, ಇಲ್ಲ ಅಂತಂದರೆ ಗ್ರೀನ್ ಆ್ಯಪಲ್ ಅಂತಕ್ಕಂಥ ಬಂದಿದೆ ಅಂಥದನ್ನು ಬೆಳೀತಕ್ಕಂಥದ್ದು, ಇಲ್ಲ ಈ ಸೀತಾಫಲ ಅಂತಕ್ಕಂಥದ್ದು ಬಂದಿದೆ ಕಸ್ಟರ್ಡ್ ಆ್ಯಪಲ್ ಅಂತೇಳಿ, ಅಂಥವನ್ನು ಬೆಳೆದುಕೊಂಡು ಅದರ ಜೊತೆಗೆ ಈ ಟೆಗರಮರಿ ಸಾಕಾಣಿಕೆ ಅಥವಾ ಕೋಳಿ ಸಾಕಾಣಿಕೆ ಇಲ್ಲ ಮೇಕೆ ಸಾಕಾಣಿಕೆ ಇಲ್ಲ ನಮ್ಮ ಒಣ ಪ್ರದೇಶಕ್ಕೆ ಹೊಂದಿಕೊಳ್ತಕ್ಕಂಥ ದೇಶೀಯ ಆಕಳುಗಳಿದ್ದಾವೆ, ಅಂತಹವುಗಳನ್ನು ಸಾಕಾಣಿಕೆ ಮಾಡಿದಾಗ ಸಾಮಾನ್ಯ ಕೃಷಿ ಪದ್ಧತಿಗೂ ಮತ್ತು ಈ ಸಮಗ್ರ ಕೃಷಿ ಪದ್ಧತಿಗೆ ಹೋಲಿಸಿ ನೋಡಿದಾಗ ರೈತರ ಆರ್ಥಿಕ ಮಟ್ಟವನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಇವೆರಡೂ ಪದ್ಧತಿಗೂ ಸೂಕ್ತವಾಗಿರ್ತಕ್ಕಂಥ ಒಂದು ಸಮಗ್ರ ಕೃಷಿ ಪದ್ಧತಿಯ ಸಂಶೋಧನೆಯನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯವು ನಿರಂತರವಾಗಿ 2010 ಮಾಡ್ಕೊಳ್ತಾ ಬಂದಿದೆ. ಸೊ ಆ ಒಂದು ಫಲಿತಾಂಶಗಳನ್ನು ಈಗಾಗಲೇ ನಾವು ಸಾಕಷ್ಟು ರೈತರ ಹೊಲದಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಮಾಡಿದ್ರಿಂದ ರೈತರಿಗೆ ಮನವರಿಕೆಯಾಗಿದೆ, ಅವರ ಆರ್ಥಿಕ ಮಟ್ಟವನ್ನು ಕೂಡ ಸುಧಾರಣೆ ಆಗ್ತಾ ಇದೆ ಅಂಥೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಡಾಕ್ಟ್ರೆ, ತಾವು ನೇರವಾಗಿ ಸಂಶೋಧನಾ ಕೇಂದ್ರದ ಪ್ರಯೋಗಾಲಯವನ್ನು ರೈತರ ಹೊಲ ಗದ್ದೆಗಳಿಗೆ ತೋಟಗಳಿಗೆ ತೆಗೆದುಕೊಂಡು ಹೋದಂಥವ್ರು, ಜೊತೆಗೆ ಹಗಲಿರುಳು ರೈತರ ಭಾವನಾತ್ಮಕ ಸಂಬಂಧವನ್ನು ಬೆಸೆದುಕೊಂಡಂಥ ಅಧಿಕಾರಿಗಳು ಕೂಡ ಹೌದು. ಹಾಗಾಗಿ ಈ ಒಂದು ಪ್ರಶ್ನೆ ಕೇಳಲೇಬೇಕು ಅನ್ನುವಂಥ ಒಂದು ಇಚ್ಛೆಯಿಂದ ಹೇಳೋದಾದರೆ, ನಿಮಗಿರುವಂಥ ಒಂದು ಒಟ್ಟಾರೆ ಸುದೀರ್ಘವಾದ ತಮ್ಮ ಅನುಭವದ ಆಧಾರದ ಮೇರೆಗೆ ಈ ಸಮಗ್ರ ಕೃಷಿ ಪದ್ಧತಿಯ ಬಗ್ಗೆ ತಮ್ಮ ವೈಯಕ್ತಿಕ ಅಭಿಪ್ರಾಯ. ರೈತರು ಕೇವಲ ಒಂದೇ ಬೆಳೆ ಅಥವಾ ಒಂದೇ ಕಸುಬನ್ನು ಅಳವಡಿಸಿಕೊಳ್ಳುವುದರ ಬದಲು ನನ್ನ ಒಂದು ಸುದೀರ್ಘವಾಗಿರ್ತಕ್ಕಂಥ ಸಂಶೋಧನೆ ಮತ್ತು ರೈತರ ಜೊತೆಗೆ ನಿರಂತರವಾಗಿರ್ತಕ್ಕಂಥ ಒಂದು ನಿಕಟವಾದ ಸಂಬಂಧವನ್ನು ಹೊಂದಿದ್ದರಿಂದ ಈ ರೈತರ ಅನುಭವ ಮತ್ತು ನಮ್ಮ ಸಂಶೋಧನೆಯ ಅನುಭವಗಳನ್ನು ಎರಡನ್ನೂ ಸೇರಿಸಿದಾಗ ಕೇವಲ ಒಂದೇ ಬೆಳೆ ಅಥವಾ ಒಂದೇ ಕಸುಬನ್ನು ಮಾಡುವುದರ ಬದಲು ನಾನೀಗಾಗಲೇ ಹೇಳಿದಾಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಂದರೆ ಬೆಳೆ ಪದ್ಧತಿಗಳ ಜೊತೆಗೆ ಹೈನುಗಾರಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಮೇಕೆ ಸಾಕಾಣಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಮೀನು ಕೃಷಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಜೇನು ಕೃಷಿ ಇರ್ಬೋದು, ತಮ್ಮ ತಮ್ಮ ಕ್ಷೇತ್ರಕ್ಕೆ ಹೊಂದಿಕೊಳ್ಳುತ್ತಕ್ಕಂಥ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದೇ ಆದರೆ ನಮ್ಮ ರೈತರ ಒಂದು ಆರ್ಥಿಕತೆಯನ್ನು ಹೆಚ್ಚಿಸಲಿಕ್ಕೆ ಬಹಳ ಅನುಕೂಲವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಕೃಷಿ ಸಂಶೋಧನಾ ಕೇಂದ್ರ ಸಿರಿಗುಪ್ಪದ ಜೊತೆಗೆ ಒಡನಾಟವನ್ನು ಹೊಂದಿರತಕ್ಕಂಥ ಅನೇಕ ರೈತರು ಇದ್ದಾರೆ, ಅನೇಕ ಯುವಕರು ಇದ್ದಾರೆ ಮತ್ತು ನೌಕರಿ ಇಲ್ಲದೆ ಇರತಕ್ಕಂಥ ಯುವಕರಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಸಮಗ್ರ ಕೃಷಿ ಪದ್ಧತಿಯನ್ನು ಕೃಷಿ ಸಂಶೋಧನಾ ಕೇಂದ್ರ ಸಿರಿಗುಪ್ಪದ ಒಂದು 2.5 ಎಕರೆಯಲ್ಲಿ ನಾವು ಒಂದು ಮಾದರಿಯನ್ನು ಮಾಡಿದ್ದೇವೆ. ನಮ್ಮಲ್ಲಿ ಇಲ್ಲಿ ಹೈನುಗಾರಿಕೆ ಇದೆ, ತೋಟಗಾರಿಕೆ ಬೆಳೆಗಳಿದೆ, ಕೃಷಿ ಬೆಳೆಗಳು ಇದ್ದಾವೆ, ಕೃಷಿ ಹೊಂಡ ಇದೆ, ಮೀನು ಸಾಕಾಣಿಕೆ ಇದೆ, ಬದುಗಳ ಮೇಲೆ ವಿವಿಧ ಅರಣ್ಯ ಕೃಷಿಯನ್ನು ಕೂಡ ಮಾಡಿದ್ದೇವೆ. ಅದರ ಜೊತೆಗೆ ಕೈ ತೋಟವನ್ನು ಮಾಡಿದ್ದೇವೆ ಮತ್ತು ಎರೆಹುಳು ತೊಟ್ಟಿಯನ್ನು ಮಾಡಿದ್ದೇವೆ ಮತ್ತು ಅದರ ಜೊತೆಗೆ ಪುಷ್ಟೀಕರಿಸಿದ ತಿಪ್ಪೆ ಗೊಬ್ಬರವನ್ನು ಮಾಡ್ತಕ್ಕಂಥದ್ದು ಮತ್ತು ಸೂಪರ್ ನೇಪಿಯರ್ ಅಂದರೆ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಏನಾಗ್ತಾ ಇದೆ ಅಂದರೆ ಮೇವಿನ ಕೊರತೆ ಆಗ್ತಾ ಇದೆ. ಮೇವಿನ ಕೊರತೆ ಇರೋದ್ರಿಂದ ಅವರು ಹೈನುಗಾರಿಕೆ ಮಾಡೋದನ್ನು ಬಿಡ್ತಾ ಇದ್ದಾರೆ, ಆಮೇಲೆ ಮೇಕೆ ಸಾಕಾಣಿಕೆ ಕುರಿ ಸಾಕಾಣಿಕೆಯನ್ನು ಕೂಡ ಬಿಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಈಗ ಒಂದು ಸೂಪರ್ ನೇಪಿಯರ್ ಅಂತಕ್ಕಂಥ ಒಂದು ಹುಲ್ಲು ಬಂದಿದೆ. ಆ ಸೂಪರ್ ನೇಪಿಯರ್ನ ಬೆಳೆಸಿದ್ರೆ 1 ಎಕರೆಗೆ ಸುಮಾರು 100-250 ಟನ್ ಮೇವನ್ನು ನಾವು ಕಟಾವು ಮಾಡ್ಕೊಳ್ಬೋದು ಮತ್ತು ಹೈನುಗಾರಿಕೆ ಅಥವಾ ಯಾವುದೇ ಒಂದು ಉಪಕಸಬುಗಳನ್ನು ಮಾಡಿದ್ದೇ ಆದರೆ ರೈತರಿಗೆ ಮೇವಿನ ಕೊರತೆ ಹೋಗಲಾಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ರೈತರು ಕೇವಲ ಒಂದೇ ಪದ್ಧತಿಯನ್ನು ಅಳವಡಿಸಿದ ಬದಲು ವಿವಿಧವಾಗಿರ್ತಕ್ಕಂಥ ಕೃಷಿ ಪದ್ಧತಿಗಳನ್ನು ಅಳವಡಿಸಿದಲ್ಲೇ ಅಥವಾ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿದ್ದೇ ಆದರೆ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್. ಡಾಕ್ಟರ್, ಒಂದು ಕಾಲ ಇತ್ತು ಎಲ್ಲಿ ಸಲ್ಲದವರು ಇಲ್ಲಿ ಸಲ್ಲುವರಯ್ಯ ಅಂಥೇಳಿ, ಅಂದರೆ ಶಿಕ್ಷಣದಿಂದ ವಿಮುಖರಾದಂಥವರು ಅಥವಾ ಅರ್ಧಕ್ಕೆ ಓದನ್ನು ನಿಲ್ಲಿಸಿದಂಥವ್ರು ಅಥವಾ ಅಷ್ಟಾಗಿ ಮನೆಯ ಪರಿಸ್ಥಿತಿ ಮತ್ತು ಆರ್ಥಿಕ ಸ್ಥಿತಿಗತಿಗಳು ಅಷ್ಟಾಗಿಲ್ಲದ ಇದ್ದಂಥವ್ರು ನೇರವಾಗಿ ಕೃಷಿ ಕ್ಷೇತ್ರದಲ್ಲಿ ಕೂಲಿಕಾರರಾಗಿಯೋ ಕೂಲಿ ಕಸಬುದಾರರಾಗಿಯೋ ಆಳಾಗಿಯೋ ದುಡಿಯುವಂಥ ಕಾಲ ಒಂದು ಕಾಲ ಇತ್ತು. ಆದರೆ ಕಾಲಚಕ್ರ ಬದಲಾದಂತೆಲ್ಲ, ಭಾರತದ ಕೃಷಿ ಜನಜೀವನ ಮಟ್ಟ ಸುಧಾರಿಸಿದಂತೆಲ್ಲ ಮತ್ತು ಬದಲಾದಂಥ ವಾತಾವರಣ, ಬದಲಾದಂಥ ತಂತ್ರಜ್ಞಾನ, ಆಧುನಿಕ ಸಂಶೋಧನೆಯ ಭಾಗವಾಗಿ ಇವತ್ತು ಯುವಕ ಯುವತಿಯರು ಶಿಕ್ಷಣವನ್ನು ಕಲಿತ ನಂತರ ಕೇವಲ ಸರಕಾರಿ ನೌಕರಿಯನ್ನು ನಂಬದೆ ಬೇರೆ ಬೇರೆ ಹುದ್ದೆಗಳಲ್ಲಿ ತಮ್ಮನ್ನು ತಾವು ತೋಡಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಯುವಕ ಯುವತಿಯರು ಹೇಗೆಲ್ಲ ಪಾಲ್ಗೊಂಡ್ರೆ ಅವರ ಈ ಒಂದು ಆರ್ಥಿಕ ಸ್ಥಿತಿಗತಿಯಾಗಿರ್ಬೋದು ಅಥವಾ ಅವರ ಒಂದು ಜೀವನ ಮಟ್ಟವನ್ನು ಹೇಗೆ ಸುಧಾರಿಸ್ಕೊಳ್ಳೋಕ್ಕೆ ಸಾಧ್ಯವಿದೆ ಇಲ್ಲಿ ಅಂತೀರಿ? ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಎಲ್ಲ ಯುವಕರನ್ನು ಮತ್ತು ಯುವತಿಯರನ್ನು ಕಾಡ್ತಕ್ಕಂಥದ್ದು ಯಾವುದು ಅಂತಂದರೆ, ನನಗೆ ನೌಕರಿ ಇಲ್ಲ, ನಮ್ಮ ಮನೆಯಲ್ಲಿ ಕೇವಲ 1 ಎಕರೆ ಅಥವಾ 2 ಎಕರೆ ಇದೆ, ನಾನು ಓದಿ ಮನೆಯಲ್ಲಿ ಬಂದು ವ್ಯವಸಾಯವನ್ನು ಮಾಡಿದರೆ ನಮ್ಮ ಅಜ್ಜ ಅಜ್ಜಿ ಇದಕ್ಕೆ ಇಷ್ಟಪಡೋದಿಲ್ಲ, ನಮ್ಮ ತಂದೆ ತಾಯಿ ಕೂಡ ಇಷ್ಟಪಡೋದಿಲ್ಲ ಅಂತಕ್ಕಂಥದ್ದು ಭಾಳಷ್ಟು ಜನರ ಅಭಿಪ್ರಾಯವನ್ನು ಕೇಳಿದ್ದೀನಿ. ಆದರೆ ಈ ಸಮಗ್ರ ಕೃಷಿ ಕೇವಲ 1 ಎಕರೆ ಇದ್ರೂ ಸಾಕು, 1 ಎಕರೆಯಲ್ಲಿ ಸುಮಾರು 2-2.5 ಲಕ್ಷ ರೂಪಾಯಿ ಲಾಭವನ್ನು ತೆಗೆದುಕೊಳ್ಬೋದು. ಅಂದರೆ ಈಗ ಅವರು ಕೇವಲ 8-10,000 ರೂಪಾಯಿಗೆ ಬೆಂಗಳೂರಿಗೆ ವಲಸೆ ಹೋಗ್ತಾರೆ ಅಥವಾ ಬೇರೆ ಬೇರೆ ಸಿಟಿಗಳಿಗೆ ವಲಸೆ ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಗುಳೆ ಹೋಗೋದು ಅಂತ ನಾವು ಕರಿತಿರ್ತೇವೆ. ಸೊ ಅಂತ ಸಂದರ್ಭದಲ್ಲಿ ಅವರನ್ನ ನಾವು ಇಲ್ಲೇ ಯುವಕರನ್ನ ಮತ್ತು ಯುವತಿಯರನ್ನ ಕೃಷಿನಲ್ಲಿ ತೊಡಗಿಸಿಕೊಳ್ಳುವತಕ್ಕಂಥ ಪ್ರಮುಖವಾದ ಒಂದು ಪದ್ಧತಿ ಯಾವುದಾದ್ರೂ ಇತ್ತು ಅಂದ್ರೆ ಅದು ಸಮಗ್ರ ಕೃಷಿ ಪದ್ಧತಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ನಾನಾಗ್ಲೇ ಹೇಳ್ದಂಗೆ ಬೆಳೆಗಳನ್ನ ಬೆಳೆಯೋದ್ರ ಜೊತೆಗೆ ಹೈನುಗಾರಿಕೆ ಇರ್ಬೋದು ಅಥವಾ ತೋಟಗಾರಿಕೆ ಇರ್ಬೋದು ಅಥವಾ ಕೈ ತೋಟ ಮಾಡ್ಕೊಳ್ಳೋದು ಬರ್ಬೋದು, ಹೂವು ಕೃಷಿಯನ್ನು ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಮೀನು ಕೃಷಿ ಇರ್ಬೋದು, ಇವುಗಳನ್ನೆಲ್ಲ ಮಾಡಿಕೊಂಡಾಗ ಅವುಗಳನ್ನು ಅಳವಡಿಸ್ಕೊಂಡಿದ್ದೇ. ಆದರೆ ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮ ರಾರಾವಿನಲ್ಲಿ ಶಿವರಾಯ ಅಂತಕ್ಕಂಥವನು ಡಿಪ್ಲೊಮಾ ಮೆಕ್ಯಾನಿಕಲ್ ಮಾಡಿರ್ತಕ್ಕಂಥ ಒಬ್ಬ ಯುವಕ. ಅವನು ನೌಕರಿ ಅಂತೇಳಿ ಬೆಂಗಳೂರಿಗೆ ಹೋಗುವಾಗ ಅವ್ರ ತಂದೆ ತಾಯಿಯವರು ಬೇಡ ನಿನ್ನ ನೌಕರಿಗೆ ಹೋಗೋದು ಬೇಡ, ನಮ್ಮಲ್ಲೇ 4 ಎಕರೆ ಹೊಲ ಇದೆ, ಇಲ್ಲಿ ಬೆಳೆಗಳ ಜೊತೆಗೆ ನಾವು ಕುರಿ ಸಾಕಾಣಿಕೆ ಮಾಡೋಣ ಅಥವಾ ಟಗರಮರಿ ಸಾಕಾಣಿಕೆ ಮಾಡೋಣ ಅಂಥೇಳಿ ನಮ್ಮ ಸಲಹೆ ಮೇರೆಗೆ ಅದನ್ನು ಚರ್ಚೆ ಮಾಡಿದಾಗ ಅವರು ಈಗಾಗಲೇ 2 ವರ್ಷದಿಂದ ಟಗರಮರಿಯನ್ನು ಸಾಕಾಣಿಕೆ ಮಾಡ್ತಿದ್ದಾರೆ. ಮೊನ್ನೆ 90 ಟಗರಮರಿಯನ್ನು ಸಾಕಾಣಿಕೆ ಮಾಡಿ ಅವರು 1 ಟಗರಮರಿಯನ್ನು ಹಬ್ಬಕ್ಕೆ 10,000 ರೂಪಾಯಿಗೆ ಒಂದನ್ನು ಮಾರಾಟ ಮಾಡಿದ್ದಾರೆ. ಅಂದರೆ ಅವರು ತೆಗೆದುಕೊಂಡು ಬಂದಿದ್ದು ಕೇವಲ 4-5 ಸಾವಿರ ರೂಪಾಯಿ ಒಂದು ಟಗರಮರಿಯನ್ನು ತೆಗೆದುಕೊಂಡು ಬಂದು ಅದಕ್ಕೆ 2,000 ರೂಪಾಯಿ ಖರ್ಚು ಮಾಡ್ತಾರೆ. ಅಂದರೆ 5 ತಿಂಗಳಿಗೆ 1 ಟಗರಮರಿಯನ್ನು ಮೇಯಿಸಬೇಕು ಅಥವಾ ಖರ್ಚನ್ನು ಮಾಡಬೇಕು, ಅವ್ರದ್ದು ಪೆಟ್ರೋಲ್ ಬಂತು, ಅವ್ರದ್ದು ಪಗಾರ ಬಂತು ಎಲ್ಲ ಸೇರಿಸಿದರೆ 1 ಟಗರಮರಿಗೆ 2-2.5 ಸಾವಿರ ರೂಪಾಯಿ ಖರ್ಚಾಗುತ್ತೆ. 4,000 ರೂಪಾಯಿ ಒಂದು ಟಗರಮರಿ, 2,500 ರೂಪಾಯಿ ಇದು ಖರ್ಚು, ಅಂದರೆ 6,500 ರೂಪಾಯಿ ಆಯಿತು. ಅಂದರೆ 10,000 ರೂಪಾಯಿಗೆ ಒಂದು ಟಗರಮರಿಯನ್ನು ಮಾರಿದರೆ ಸುಮಾರು ಅವರಿಗೆ 3,500 ರೂಪಾಯಿ ಒಂದು ಟಗರಮರಿಗೆ ಉಳಿಯುತ್ತೆ. ಅಂಥದ್ದು 90 ಟಗರಮರಿಗಳನ್ನು ಸಾಕಾಣಿಕೆ ಮಾಡಿ ಅವರಿಗೇನು ಬೇರೆದವ್ರಿಗೂ ಕೂಡ ಅವರ ಊರಿನಲ್ಲಿ ಇಬ್ಬರಿಗೆ ಯುವಕರಿಗೆ ಅಲ್ಲಿ ನೌಕರಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ. ಇದು ಒಂದು ಉದಾಹರಣೆ. ಇನ್ನು ನಮ್ಮ ಇಬ್ರಾಹಿಂಪುರದಲ್ಲಿ ಶಿವಕುಮಾರ್ ಗೌಡರು ಅಂತ ಇದ್ದಾರೆ. ಅವರು 150 ಟಗರಮರಿಗಳನ್ನು ಸಾಕಾಣಿಕೆ ಮಾಡಿ ಈಗಾಗಲೇ 3 ವರ್ಷದಿಂದ ಟಗರಮರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಸೊ ಅವರು ಕೂಡ ಎಲೆಕ್ಟ್ರಿಕಲ್ ಡಿಪ್ಲೊಮಾ ಮಾಡಿಕೊಂಡು ಬೇರೆ ನೌಕರಿಗಾಗಿ ಅಲ್ಲಿಲ್ಲೇ ತಿರುಗಾಡ್ತಿದ್ರು. ನಮ್ಮ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಬಂದಾಗ ನಮ್ಮಲ್ಲಿ ಚರ್ಚೆ ಮಾಡಿದ ನಂತರ ನೀವು ಟಗರಮರಿ ಯಾಕೆ ಸಾಕಾಣಿಕೆ ಮಾಡೋದು, ನಾನು ಟಗರಮರಿಯನ್ನು ಸಾಕಾಣಿಕೆ ಮಾಡೋದಿಲ್ಲ ಅಂತೇಳಿ ಭಾಳಷ್ಟು ನನ್ನ ಜೊತೆಗೆ ಚರ್ಚೆ ಮಾಡಿದರು. ಯಾರಾದರೂ ಏನಂತೆ ನಮಗೆ ಲಕ್ಷ್ಮಿ ಮುಖ್ಯ ಅಥವಾ ಲಾಭ ಮುಖ್ಯ ಅಂತ ಹೇಳಿದಾಗೆ ಅವರು ಟಗರಮರಿಯನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಮಾಡಿ ಈಗಾಗಲೇ 3 ಬ್ಯಾಚನ್ನು ಮಾರಾಟ ಮಾಡಿದರೆ ಈಗ ಅವರು ಲಕ್ಷಾಧಿಪತಿ ಆಗಿದ್ದಾರೆ. ಸೊ ಮೊದಲು ಭತ್ತ ಬೆಳೆದಾಗ ಅವ್ರಿಗೆ ಕೇವಲ ನಾನು ಆಗಲೇ ಹೇಳಿದಂಗೆ 8-10 ಸಾವಿರ ರೂಪಾಯಿ ಉಳಿತಿತ್ತು, ಆದರೆ ಇವತ್ತು ಅವರು ಲಕ್ಷಾಧಿಪತಿ ಆಗಿದ್ದಾರೆ. ಸೊ ಇದಲ್ಲದೇ ಈಗ ಒಬ್ಬರು ಶಶಿಧರ್ ಗೌಡರು ಅಂತ ಅವರು ಕಡಕ್ನಾಥ್ ಕೋಳಿಯನ್ನು, ಮೊದಲು ಅವರು ಕೂಡ ನಾನು ಕೋಳಿ ಮುಟ್ಟೋದಿಲ್ಲ ಅಂತ ಹೇಳ್ತಿದ್ರು, ಇವತ್ತು ಕೋಳಿ ಮುಟ್ಟೋದ್ರಿಂದ ಲಕ್ಷ್ಮಿ ಒಲಿದು ಬರ್ತಾ ಇದ್ದಾಳೆ. ಸೊ ಅದನ್ನು ಸುಮಾರು 750 ಕಡಕ್ನಾಥ್ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಿದ್ದಾರೆ. ಸಾವಯವ ಕೃಷಿಯನ್ನು ಮಾಡ್ತಕ್ಕಂಥ ಒಬ್ಬ ರೈತ ಕೋಳಿ ಸಾಕಾಣಿಕೆಗೆ ಬಂದಿದ್ದಾರೆ ಅಂತಂದರೆ ಎಲ್ಲಿ ಲಕ್ಷ್ಮಿ ಜಾಸ್ತಿ ಬರ್ತಾಳೋ ಅಲ್ಲಿ ನಾವು ತೊಡಗಿಸ್ಕೊಳ್ತಕ್ಕಂಥದ್ದು ಭಾಳ. ಅವರನ್ನು ನೋಡಿಕೊಂಡು ಭಾಳಷ್ಟು ನಮ್ಮ ಸಿರುಗುಪ್ಪ ಸುತ್ತಮುತ್ತಲಿನ ರೈತರು ನಾನು ಯಾಕೆ ಕಡಕ್ನಾಥ್ ಕೋಳಿ ಸಾಕಾಣಿಕೆ ಮಾಡಬಾರ್ದು ಅಂತಕ್ಕಂಥದ್ದನ್ನು ಮಾಡ್ತಿದ್ದೆ. ಇದಲ್ದೇ ನಮ್ಮ ನಾನೇ ಕಿರಣ್ ಅಂತಕ್ಕಂಥವರು, ಅವರು MBA ಮಾಡಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ, ನೌಕರಿಯನ್ನು ಅರಸಿ ಹೋಗದೇ ಅವರು ಹೈನುಗಾರಿಕೆಯನ್ನು ಮಾಡಿದ್ದಾರೆ. 40 ಆಕಳಗಳನ್ನು ಸಾಕಾಣಿಕೆ ಮಾಡಿದ್ದಾರೆ, 10 ಮುರಾ ಎಮ್ಮಿಗಳನ್ನು ಸಾಕಾಣಿಕೆ ಮಾಡಿದ್ದಾರೆ, 4 ಎಕರೆನಲ್ಲಿ ಸೂಪರ್ ನೇಪಿಯರ್ ಅನ್ನು ಹುಲ್ಲನ್ನು ಬೆಳೆಸಿದ್ದಾರೆ, ಹುಲ್ಲಿನ ಕೊರತೆ ಇಲ್ಲ. ಅವರ ಅನುಭವದ ಪ್ರಕಾರ 5 ತಿಂಗಳಿಗೆ 1.5 ಲಕ್ಷ ರೂಪಾಯಿ ಫೀಡ್ ಖರ್ಚಾಗತಕ್ಕಂಥದ್ದು ಸೂಪರ್ ನೇಪಿಯರ್ ಅನ್ನು ಹುಲ್ಲನ್ನು ಬೆಳೆದಿದ್ದರಿಂದ ಆ ದುಡ್ಡನ್ನು ನಾವು ಉಳಿಸಿದ್ದೇವೆ, ಹೈನುಗಾರಿಕೆಯಲ್ಲಿ ಲಾಭ ಇದೆ ಅಂತಕ್ಕಂಥದ್ದು. ಗೊಳಬಳ್ಳಾರಿನಲ್ಲಿ ಒಬ್ಬರು ಶ್ರೀನಿವಾಸ ರಾಜು ಅಂತಕ್ಕಂಥದ್ದಾರೆ, 250 ಎಮ್ಮೆಗಳನ್ನು ಸಾಕಾಣಿಕೆ ಮಾಡಿದ್ದಾರೆ. ಅವರ ಮಗ ಡಿಗ್ರಿ ಮಾಡಿದವರು, ಅವರನ್ನು ಕೂಡ ಎಮ್ಮೆ ಸಾಕಾಣಿಕೆಗೆ ತೊಡಸ್ಕೊಂಡಿದ್ದಾರೆ. ಅಂದರೆ ನಾನು ಹೇಳ್ತಕ್ಕಂಥ ಉದ್ದೇಶ ಏನಂದರೆ ಯುವಕರು ಯುವತಿಯರು ನನಗೆ ನೌಕರಿ ಇಲ್ಲ, ನಾನು ಹಾಗೆ ಕೂರುತ್ತು ಸಮಯವನ್ನು ವ್ಯರ್ಥ ಮಾಡೋದ್ರ ಬದಲಿ ನಾವು ಕೃಷಿನಲ್ಲಿ ತೊಡಗಿಸಿಕೊಂಡಾಗ ಹೆಚ್ಚು ಲಾಭವನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಇವರಿಗೆ ಇವರೆಲ್ಲವೂ ನಾನು ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆ ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸರ್. ಡಾಕ್ಟ್ರಿ, ಎಲ್ಲ ವಿಷಯಗಳನ್ನು ಕಂಡಾಗ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂಥ ರೀತಿಯಲ್ಲೇ ಈ ನಮ್ಮ ಸಮಗ್ರ ಕೃಷಿ ಪದ್ಧತಿ. ಹಾಗಾಗಿ ಈ ಸಮಗ್ರ ಕೃಷಿ ಪದ್ಧತಿಯನ್ನು ಮತ್ತಷ್ಟು ಮಗದಷ್ಟು ಬಹುದೂರದವರೆಗೆ ಬಹಳಷ್ಟು ಜನಸಂಖ್ಯೆಯ ರೈತರೆರಡೆಗೆ ತಲುಪಿಸ್ಲಿಕ್ಕೆ ಕೃಷಿ ಸಂಶೋಧನಾ ಹಾಗೂ ಕೃಷಿ ವಿಶ್ವವಿದ್ಯಾಲಯಗಳು ಹೇಗೆ ಪಾತ್ರವನ್ನು ವಹಿಸ್ತವೆ, ಹೇಗೆ ಬಹುದೊಡ್ಡ ಸ್ಥಾನದಲ್ಲಿ ನಿಂತು ರೈತರನ್ನು ಸುಸ್ಥಿರ ಕೃಷಿ ಮತ್ತು ಈ ದೇಶದ ಪಾರಂಪರಿಕ ಮತ್ತು ಸಾಂಪ್ರದಾಯಿಕ ಹಾಗೆಯೇ ಜಾಗತಿಕ ಕೃಷಿಕರಣದತ್ತ ಮತ್ತು ಆಹಾರದ ಉತ್ಪಾದನೆಯತ್ತ ಇಡೀ ದೇಶವನ್ನು ಸಮಗ್ರವಾಗಿ ಕೃಷಿ ಪದ್ಧತಿಯಲ್ಲಿ ಕೊಂಡೊಯ್ಯಲಿಕ್ಕೆ ಈ 2 ಸಂಸ್ಥೆಗಳು ಹೇಗೆ ಕಾರ್ಯವನ್ನು ನಿರ್ವಹಿಸ್ತಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಸಾಕಷ್ಟು ಜನ ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಕೃಷಿ ಸಂಶೋಧನಾ ಕೇಂದ್ರಗಳು ಇದರಿಂದ ಭಾಳಷ್ಟು ಲಾಭ ಇದೆ ಅಂತಕ್ಕಂಥದ್ದನ್ನು ಚರ್ಚೆಯನ್ನು ಮಾಡ್ತಕ್ಕಂಥದ್ದನ್ನು ನಾನು ಗಮನ ಕಂಡಿದ್ದೇನೆ. ಆದರೆ ನಮ್ಮ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಯಾವುದೇ ರೈತರು ಬಂದರೂ ಕೂಡ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಕೈಗೊಂಡಿರ್ತಕ್ಕಂಥ ಒಂದು ಸಮಗ್ರ ಕೃಷಿ ಪದ್ಧತಿಯ ಮಾದರಿಯನ್ನು ನೋಡಿಕೊಂಡು ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ವಿಶೇಷವಾಗಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು 10 ಸಂಶೋಧನಾ ಕೇಂದ್ರಗಳಲ್ಲಿ ಸಮಗ್ರ ಕೃಷಿ ಪದ್ಧತಿಯ ಮಾದರಿಯನ್ನು ನಾವು ಡೆಮಾನ್ಸ್ಟ್ರೇಷನ್ ಮಾಡುವುದರ ಜೊತೆಗೆ ಅಲ್ಲಿ ಸಂಶೋಧನೆಯನ್ನು ಮಾಡಿದ್ರಿಂದ ನಮ್ಮ ಇಡೀ ಹೈದರಾಬಾದ್ ಕರ್ನಾಟಕದ ರೈತರಿಗೆ ಒಂದು ಮಾದರಿಯಾಗಿದೆ. ಇದು ಕೃಷಿ ವಿಶ್ವವಿದ್ಯಾಲಯದ ಕೊಡುಗೆ. ಅದರಲ್ಲೇ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಸಿರಗುಪ್ಪ, ಇದು ಅಖಿಲ ಭಾರತ ಸಮಗ್ರ ಕೃಷಿ ಪದ್ಧತಿ ಯೋಜನೆಯ ಕೂಡ ಇಲ್ಲಿ ಕೆಲಸ ನಿರ್ವಹಿಸುತ್ತಿರೋದ್ರಿಂದ, ಅದರಲ್ಲಿ ನಾನು ಮತ್ತು ಇನ್ನಿಬ್ಬರ ವಿಜ್ಞಾನಿಗಳು ಇಲ್ಲಿ ಕೆಲಸ ಮಾಡುತ್ತಿರೋದ್ರಿಂದ ಸುಮಾರು 2009 ಇಸ್ವಿಯಿಂದ ಈ ಸಮಗ್ರ ಕೃಷಿ ಪದ್ಧತಿಯನ್ನು ನಾವು 2.5 ಎಕರೆನಲ್ಲಿ ರೈತರಿಗೆ ಮಾದರಿಯಾಗಿ ಮಾಡುವುದರ ಜೊತೆಗೆ ಸಂಶೋಧನೆಯನ್ನು ಕೂಡ ಮಾಡಿದ್ದರಿಂದ ನಾವು ನಿಕಟವಾಗಿ ರೈತರ ಜೊತೆಗೆ ಒಂದು ಸಂಬಂಧವನ್ನು ಹೊಂದಿದ್ದರಿಂದ ಸೊ ರೈತರು ಇಲ್ಲಿ ನಾವು ಯಾವುದೇ ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಮಾಡಿದಾಗ ಅಥವಾ ಅನೇಕ ಒಂದು ಕ್ಷೇತ್ರೋತ್ಸವ ಮಾಡಿದಾಗ ರೈತರಿಗೆ ನಾವು ಪ್ರಮುಖವಾಗಿ ಕಾಣತಕ್ಕಂಥದ್ದು ಅಥವಾ ನೋಡ್ತಕ್ಕಂಥದ್ದು ಪದ್ಧತಿ ಯಾವುದಿದೆ ಅಂತಂದರೆ ಇಲ್ಲಿ ಸಮಗ್ರ ಕೃಷಿ ಪದ್ಧತಿ ಇದೆ. ರೈತರು ನಾವು ಕೇವಲ ಭಾಷಣ ಮಾಡುವುದರಿಂದ ಅಥವಾ ಹೇಳುವುದರಿಂದ ಯಾರೂ ನಂಬುವುದಿಲ್ಲ. ಸೀಯಿಂಗ್ ಆ್ಯಂಡ್ ಬಿಲೀವಿಂಗ್ ಅಂತ ಕರೀತಾರೆ, ಅಂದರೆ ನೋಡಿದಾಗ ಮಾತ್ರ ಮನ ಮುಟ್ಟುವಂತೆ ಆಗುತ್ತೆ ಅಂತೇಳಿ. ಹಾಗಾಗಿ ನಾವು ರೈತರು ಯಾರೇ ಬಂದರೂ ಕೂಡ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಸಿರಗುಪ್ಪದಲ್ಲಿ ಕೈಗೊಂಡಿರತಕ್ಕಂಥ 2.5 ಎಕರೆನಲ್ಲಿ ಏನು ಸಮಗ್ರ ಕೃಷಿ ಪದ್ಧತಿಯ ಮಾದರಿಯನ್ನು ಮಾಡಿದ್ದೇವೆ, ಈ ಮಾದರಿಯನ್ನು ನೋಡಿಕೊಂಡು ಅನೇಕ ರೈತರು ತಮ್ಮ ಕ್ಷೇತ್ರದಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾನು ಹೇಳ್ದಂಗೆ ಈ ವಿವಿಧ ಬೆಳೆ ಪದ್ಧತಿಗಳನ್ನು, ಮೆಕ್ಕೆಜೋಳ ಬೆಳೀತಕ್ಕಂಥದ್ದು, ಹತ್ತಿಯನ್ನು ಬೆಳೀತಕ್ಕಂಥದ್ದು, ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥದ್ದು, ಕೃಷಿ ಇಲಾಖೆಯವರು ಸಿರಿಧಾನ್ಯಗಳನ್ನು ಬೆಳೆದರೆ ಎಕರೆಗೆ 4,000 ರೂಪಾಯಿ ಪ್ರೋತ್ಸಾಹನವನ್ನು ಕೊಡ್ತಾ ಇದ್ದಾರೆ. ಸೊ ಆ ಸಿರಿಧಾನ್ಯಗಳನ್ನು ಬೆಳೀಲಿಕ್ಕೆ ಅದಕ್ಕೆ ಯಾವುದಪ್ಪ ಕಾರಣ ಅಂದರೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಕೃಷಿ ಸಂಶೋಧನಾ ಕೇಂದ್ರ ಸಿರಗುಪ್ಪ ಇಲ್ಲಿ ಕೈಗೊಂಡಿರ್ತಕ್ಕಂಥ ಸಂಶೋಧನೆಗಳನ್ನು ನೋಡಿ ಅಲ್ಲಿ ಮಾಡ್ತಾ ಇದ್ದಾರೆ. ಅದಲ್ಲದೇ ಈಗ ಕೂರಿಗೆ ಭತ್ತದ ಪದ್ಧತಿಯನ್ನು ನಾವು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಕೃಷಿ ಸಂಶೋಧನಾ ಕೇಂದ್ರ ಸಿರಗುಪ್ಪದಲ್ಲಿ ಕೈಗೊಂಡಿರ್ತಕ್ಕಂಥ ಒಂದು ಸಂಶೋಧನೆ ಮತ್ತು ಮುಂಚೂಣಿಯ ಪ್ರಾತ್ಯಕ್ಷಿಕೆಗಳ ಮುಖಾಂತರ ಇವತ್ತು ಹೆಚ್ಚಿನ ಕ್ಷೇತ್ರದಲ್ಲಿ ನಮ್ಮ ಕೂರಿಗೆ ಭತ್ತ ಪದ್ಧತಿಯನ್ನು ಅಳವಡಿಸ್ಕೊಳ್ತಿದ್ದಾರೆ. ಇದು ಒಂದು ಉದಾಹರಣೆ. ಹಾಗಾಗಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಎಲ್ಲ ಕೃಷಿ ಜೊತೆಗೆ ಉಪಕಸಬುಗಳನ್ನು ನಾವಿಲ್ಲಿ ಅಳವಡಿಸಿ ರೈತರಿಗೆ ತೋರಿಸಿದ್ರಿಂದ ರೈತರಿಗೆ ನಾವು ಕೂಡ ಮಾಡ್ಕೊಳ್ಬೋದು, ನಮ್ಮ ಆರ್ಥಿಕ ಮಟ್ಟವನ್ನು ಹೆಚ್ಚಿಗೆ ಮಾಡ್ಕೊಳ್ಬೋದು, ಸುಸ್ಥಿರ ಕೃಷಿಯನ್ನು ಮಾಡ್ಕೊಳ್ಬೋದು, ಯುವಕ ಯುವತಿಯರನ್ನು ಕೃಷಿಯಲ್ಲೇ ತೊಡಗಿಸ್ಕೊಳ್ಬೋದು, ಮತ್ತು ಖಾಲಿ ಕೂರ್ತಕ್ಕಂಥ ಅಂದರೆ ನಿರಂತರವಾಗಿ ಕೇವಲ ಒಂದು ಬೆಳೆ ಬೆಳೆದಾಗ 3-6 ತಿಂಗಳಿಗೆ ಮುಗಿದು ಹೋಗುತ್ತೆ, ಆದರೆ ಇಲ್ಲಿ ವರ್ಷವಿಡೀನು ಕೂಡ ಅಲ್ಲಿ ಕುಟುಂಬದಲ್ಲಿರ್ತಕ್ಕಂಥ 6-7 ಜನ ವ್ಯವಸಾಯದಲ್ಲಿ ತೊಡಗಿಸ್ಕೊಳ್ಬೋದು, ನಿರಂತರವಾಗಿ ಉದ್ಯೋಗ ಸಿಗುತ್ತೆ, ವಿವಿಧ ಬೇಡಿಕೆಗಳು ಈಡೇರ್ತವೆ ಮತ್ತು ಆರ್ಥಿಕ ಮಟ್ಟ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ವಿಶ್ವವಿದ್ಯಾಲಯ ಮತ್ತು ಕೃಷಿ ಸಂಶೋಧನಾ ಕೇಂದ್ರದ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದೆ ಸರ್. ಡಾಕ್ಟ್ರೆ, ಇದುವರೆಗೆ ಈ ಸಮಗ್ರ ಕೃಷಿ ಪದ್ಧತಿಯ ಮಹತ್ವ ಮತ್ತು ನಮ್ಮ ರೈತರ ಆದಾಯದ ದ್ವಿಗುಣಗೊಳಿಸುವಿಕೆ ಈ ವಿಷಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಿದಿರಿ, ಬಹಳಷ್ಟು ಮಾರ್ಮಿಕವಾಗಿ. ಹಾಗೆ ಈ ಎಲ್ಲ ಮಾಹಿತಿಯನ್ನು ಕೇಳಿದ ರೈತ ಬಾಂಧವರು ಖಂಡಿತವಾಗಿ ಕೂಡ ತಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಲಿ. ಮತ್ತಷ್ಟು ಮಗದಷ್ಟು ಏನಾದರೂ ಸಂದೇಹಗಳು ಪ್ರಶ್ನೆಗಳು ಉದ್ಭವಿಸಿದಲ್ಲಿ ತಮ್ಮನ್ನು ಸಂಪರ್ಕಿಸುವಂಥ ರೈತರಿಗಾಗಿ ಮೊಬೈಲ್ ಸಂಖ್ಯೆ. ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಂಎ ಅಂತೇಳಿ, ಕೃಷಿ ಸಂಶೋಧನಾ ಕೇಂದ್ರ ಸಿರಗುಪ್ಪದಲ್ಲಿ ಮುಖ್ಯ ಬೇಸಾಯ ತಜ್ಞರು ಹಾಗೂ ಕೇಂದ್ರದ ಮುಖ್ಯಸ್ಥರಾಗಿ ನಿರ್ವಹಿಸ್ತಾ ಇದ್ದೀನಿ. ಸೊ ನನ್ನ ದೂರವಾಣಿ ಸಂಖ್ಯೆ 9480693333, 9480696333. ಡಾಕ್ಟರ್, ಇದುವರೆಗೆ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಗ್ರ ಕೃಷಿ ಪದ್ಧತಿಯ ಮಹತ್ವ ಮತ್ತು ಆರ್ಥಿಕ ಸುಧಾರಣೆಯನ್ನು ಸುಧಾರಿಸಿಕೊಳ್ಳೋದ್ರ ಜೊತೆಗೇನು ಕೂಡ ದ್ವಿಗುಣಗೊಳಿಸಿಕೊಳ್ಳುವಿಕೆಯ ಆದಾಯದ ಒಂದು ಅನೇಕ ಒಳಗುಟ್ಟುಗಳನ್ನು ಸುದೀರ್ಘವಾಗಿ ತಿಳಿಸ್ಕೊಟ್ಟಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ರೈತರು ಇದನ್ನು ಹೆಚ್ಚಿನ ಮಟ್ಟದಲ್ಲಿ ಅಳವಡಿಸಿಕೊಂಡು ತಮ್ಮ ಆರ್ಥಿಕ ಮಟ್ಟವನ್ನು ಮತ್ತು ಜೀವನದ ಮಟ್ಟವನ್ನು ಸುಧಾರಿಸ್ಕೊಳ್ಳಿಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ. ಏನಾದರೂ ಪ್ರಶ್ನೆಗಳಿದ್ದರೆ ನನ್ನ ಒಂದು ದೂರವಾಣಿ ಸಂಖ್ಯೆಗೆ ತಾವು ಯಾವಾಗಾದ್ರೂ ಸಂಪರ್ಕಿಸಬಹುದು, ಮತ್ತು ನೋಡಬೇಕು ಅಂತ ಇಚ್ಛೆಯುಳ್ಳ ರೈತರು ನಮ್ಮ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ದಯವಿಟ್ಟು ತಾವು ಭೇಟಿ ಕೊಡಿ, ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಆಕಾಶವಾಣಿ ಕೇಂದ್ರದವರು ನಿರಂತರವಾಗಿ ರೈತರ ಪರವಾಗಿ ನಿಂತಿದ್ದಾರೆ, ತನ್ನ ತಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ತೀರಿ ಅಂತೇಳಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದುವರೆಗೆ ಆತ್ಮನಿರ್ಭರ್ ಭಾರತ ಯೋಜನೆಯಡಿಯಲ್ಲಿ ಸಮಗ್ರ ಕೃಷಿ ಮತ್ತು ಕೃಷಿ ಮೂಲಸೌಕರ್ಯ ಅಭಿವೃದ್ಧಿ ಕುರಿತು ಸಿರಗುಪ್ಪ ತಾಲೂಕಿನ ಕೃಷಿ ವಿಜ್ಞಾನ ಕೇಂದ್ರದ ಸಂಯೋಜಕರಾದ ಡಾಕ್ಟರ್ ಬಸವಣ್ಣಪ್ಪ ಎಮೆ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಸಂದರ್ಶಿಸಿದವರು ಬಿ ಪ್ರಸಾದ್. ಈಗ ಕೇಳಿ, ಈಗ ಪುಟ್ಟ ವಿರಾಮ, ವಿರಾಮದ ನಂತರ ಕೃಷಿ ಗೀತೆಗಳನ್ನು ಕೇಳಬಹುದು. ಈ

ಕನಸು ನನಸು ಆಗುವ ಸಮಯವು ಬಂದಿದೆ. ಮಾನವ ನೀ ಬಾ ಇಲ್ಲಿ ಎಂದು, ಮಾನವ ನೀ ಬಾ ಇಲ್ಲಿ ಎಂದು ಬಾನಿನ ಬಾವು ತೆರೆದಿದೆ.